ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿಯಲ್ಲಿ ಸ್ಕಾಡ್ವೇಸ್ ಸಹ್ಯಾದ್ರಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂಡ್ ವುಮೆನ್ ಎಂಪವರ್ಮೆಂಟ್ ಸೊಸೈಟಿ ಇದರ ಕಾರ್ಯಚಟುವಟಿಕೆಗಳ ಕುರಿತು ಶಿರಸಿಯ ಸ್ಕಾಡ್ವೇಸ್ ಮಹಿಳಾ ಸಹಕಾರಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರುವ ಸರಸ್ವತಿ ಎನ್ ರವಿ ಅವರೊಡನೆ ಸಂದರ್ಶನ. ಸರಸ್ವತಿ ಎನ್ ರವಿ ಅವರೇ ನಮಸ್ಕಾರ. ನಮಸ್ಕಾರ. ನೀವು ಅರ್ಥೈಸಿಕೊಂಡ ಹಾಗೆ ನಿಮ್ಮ ದೃಷ್ಟಿಯಲ್ಲಿ ಮಹಿಳಾ ಸ್ವಾವಲಂಬನೆ ಮತ್ತು ಮಹಿಳಾ ಸಬಲೀಕರಣ ಅಂದ್ರೆ ಏನು? ನನ್ನ ಪ್ರಕಾರ ಮಹಿಳಾ ಸ್ವಾವಲಂಬನೆ ಅಥವಾ ಮಹಿಳಾ ಸಬಲೀಕರಣ ಅಂದ್ರೆ ಮಹಿಳೆ ಯಾವುದಕ್ಕೂ ಬೇರೆಯವರ ಮೇಲೆ ಡಿಪೆಂಡ್ ಆಗದೆ ತನ್ನದೇ ಒಂದು ಐಡೆಂಟಿಟಿಯನ್ನು ಗುರುತಿಸಿಕೊಳ್ಳೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಪೋರ್ಟ್ಗೆ ಎಷ್ಟೇ ಜನ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆದರೂ ಕೂಡ ಅದೆಲ್ಲ ಇದ್ದಾಗಲೂ ಕೂಡ ಮಹಿಳೆ ತನ್ನ ಅವಶ್ಯಕತೆಗಳಿಗೆ ಯಾವುದಕ್ಕೂ ಕೂಡ ಬೇರೆಯವರ ಮೇಲೆ ಡಿಪೆಂಡ್ ಆಗದೇನೆ ತನ್ನ ಅವಶ್ಯಕತೆಗಳನ್ನ ತಾನೇ ಪೂರೈಸುವ ಒಂದು ಹಂತವನ್ನು ನಾನು ಮಹಿಳಾ ಸಶಕ್ತೀಕರಣ ಅಥವಾ ಮಹಿಳಾ ಸಬಲೀಕರಣ ಅಂತ ಕನ್ಸಿಡರ್ ಮಾಡ್ತೇನೆ. 16 ವರ್ಷಗಳ ಹಿಂದಿನ ಒಂದು ದಿವಸಗಳಿಗೆ ಹೋಲಿಸಿ ನೋಡಿದರೆ ಈಗ ಸಾಕಷ್ಟು ಪ್ರಗತಿ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದರೂ ಕೂಡ ಸ್ತ್ರೀ ಸಂಘಟನೆಗಳು ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವುದನ್ನು ನೋಡ್ತಾ ಇದ್ದೀವಿ. ಅದು ಸ್ತ್ರೀ ಶಕ್ತಿ ಆಗ್ಬೋದು ಅಥವಾ ಸ್ವಸಹಾಯ ಸಂಘಗಳಾಗಬಹುದು ಅಥವಾ ಬೇರೆ ಬೇರೆ ಸಂಘಟನೆಯ ಮೂಲಕ ಅವರು ತೊಡಗಿಸಿಕೊಂಡಿರುವಂತಹದ್ದು. ಈ ಸ್ಕಾಡ್ವೇಸ್ ಅಂದ್ರೆ ಏನು? ಸ್ಕಾಡ್ವೇಸ್ ಅಂದ್ರೆ ಅದು ಸಹ್ಯಾದ್ರಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂಡ್ ವುಮೆನ್ ಎಂಪವರ್ಮೆಂಟ್ ಸೊಸೈಟಿ ಅಂತ ಮಹಿಳಾ ಸಬಲೀಕರಣ ನಮ್ಮ ಸಂಸ್ಥೆಯ ಒಂದು ಮುಖ್ಯ ಧ್ಯೇಯಗಳಲ್ಲಿ ಒಂದು. ಸ್ಕಾಡ್ವೇಸ್ನ ಲಾಂಗ್ ಫಾರ್ಮ್ ಅದಾಗಿರ್ತದೆ, ಸಹ್ಯಾದ್ರಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂಡ್ ವುಮೆನ್ ಎಂಪವರ್ಮೆಂಟ್ ಸೊಸೈಟಿ ಅನ್ನೋದು. ಈ ಸಂಸ್ಥೆಯ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ. ನಮ್ಮ ಸಂಸ್ಥೆ ಹುಟ್ಟುಕೊಂಡಿದ್ದು 2005ರಲ್ಲಿ, ಈಗ 20ನೇ ವರ್ಷದಲ್ಲಿದ್ದೀವಿ ನಾವು. ಅವಾಗ ನಮಗೆ ಈ ಸೊಸೈಟಿಗೆ ಏನಾದರೂ ಒಂದು ಮಾಡಬೇಕು, ನಮ್ಮ ಜಿಲ್ಲೆಯ ಜನರಿಗಾಗಿ ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗಳು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರ ಒಂದು ಕನಸಿನ ಕೂಸು ಅಂತ ಹೇಳ್ಬೋದು ಇದು. ಅವರ ಕನಸಿಗೆ ನಾವು ಎಲ್ಲ ಕಮಿಟಿ ಮೆಂಬರ್ಸ್, 7 ಜನ ಯಾವಾಗ ಕಮಿಟಿ ಮೆಂಬರ್ಸ್ ಇದ್ವಿ ಅವರೆಲ್ಲ ನಾವು ಅವರ ಕನಸಿಗೆ ಸಪೋರ್ಟ್ ಆಗಿ ಬಂದು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ನಮಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ತನ್ಮೂಲಕ ನಮಗೂ ಹೆಸರಾಗಬೇಕು, ಜನರಿಗೂ ಸಪೋರ್ಟ್ ಆಗಬೇಕು ಅನ್ನೋದು ಒಂದೇ ಉದ್ದೇಶ ಇತ್ತು ಬಿಟ್ರೆ ಸಂಸ್ಥೆ ಈ ಲೆವೆಲ್ಗೆ ಬೆಳೀತದೆ ಅಥವಾ ನಾವು ಹೀಗೆ ನಾಳೆ ಒಂದಿನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ತೀವಿ ಅನ್ನೋದೇನು ನಮ್ದು ಹಂಬಲ ಕನಸು ಇರಲಿಲ್ಲ. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಕೂಡ ಒಂದೇ ಉದ್ದೇಶ, ಜನರಿಗಾಗಿ ಏನಾದರೂ ಮಾಡಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಹೋಗಿದ್ದೀವಿ. ದೇವರ ದಯೆಯಿಂದ ನಮಗೆ ಸಕ್ಸೆಸ್ ಸಿಕ್ಕಿದೆ. ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಈ ಸ್ಕಾಡ್ವೇಸ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರಿ, ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ? ಆರೋಗ್ಯ ಕ್ಷೇತ್ರ, ಕೃಷಿ ಕ್ಷೇತ್ರ, ಮಹಿಳಾ ಸಬಲೀಕರಣ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್, ಯುತ್ ಎಂಪವರ್ಮೆಂಟ್, ಶಿಕ್ಷಣ, ಕೃಷಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಒಟ್ಟು 9 ಡೊಮೈನ್ಗಳಲ್ಲಿ ಕೆಲಸ ಮಾಡ್ತೀವಿ. ರಿಸೆಟ್ಲ್ಮೆಂಟ್ ಅಂಡ್ ರಿಹಾಬಿಲಿಟೇಷನ್ ಅಂತ, ಎನ್ವಿರಾನ್ಮೆಂಟ್ ಅಂಡ್ ಇಕೋಲಜಿ ಅಂತ, ಸೊ ಈ ತರ ಒಟ್ಟು 9 ಡೊಮೈನ್ಗಳಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತದೆ. ಒಂದೊಂದನ್ನು ಸ್ವಲ್ಪ ವಿವರವಾಗಿ ಹೇಳುವ. ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ಸ್ಕಾಡ್ವೇಸ್ನ ಒಂದು ಪಾತ್ರ ಏನು, ಏನೇನು ಚಟುವಟಿಕೆ ಮಾಡ್ತಾ ಇದೆ, ರೈತರಿಗೆ ಯಾವ ರೀತಿ ಇದರಿಂದ ಉಪಯೋಗ ಆಗ್ತದೆ? ಕೃಷಿಗೆ ಮತ್ತೆ ವಾಟರ್ಶೆಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟು ಹೇಳೋದಾದ್ರೆ, ನಾವು ಕೃಷಿ ಇಲಾಖೆಯ ಜೊತೆಗೆ ಮೊದಲಿನಿಂದಲೂ ಕೂಡ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಇಲ್ಲಿ ತನಕ ಸುಮಾರು 3 ಲಕ್ಷ ರೈತರನ್ನ ತಲುಪಿದೀವಿ. ಈಗ ಸದ್ಯದಲ್ಲಿ ನಮ್ಮದಿರುವಂತದ್ದು 60 ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳನ್ನ ನಾವು ಫಾರ್ಮ್ ಮಾಡಿದೀವಿ. ಈ 60 ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳಲ್ಲಿ 60,000 ಕ್ಕಿಂತ ಹೆಚ್ಚು ರೈತರು ಶೇರ್ ಹೋಲ್ಡರ್ಸ್ ಆಗಿ ತಮ್ಮ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು 3 ಲಕ್ಷಕ್ಕಿಂತ ಜಾಸ್ತಿ ಹೆಕ್ಟೇರ್ ಏರಿಯಾದಲ್ಲಿ ನಾವು ಈಗಾಗಲೇ ವಾಟರ್ ಶೆಡ್ ಮತ್ತು ಅಗ್ರಿಕಲ್ಚರ್ ಮೂಲಕ ಏರಿಯಾವನ್ನ ಕವರ್ ಮಾಡಿದೀವಿ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಕೂಡ ನಮ್ದು ಒಂದು ಮೇಜರ್ ಫೋಕಸ್ ಏರಿಯಾ ಆಗಿರ್ತದೆ. ಈಗ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅನ್ನುವಂತಹದ್ದು, ಇದರ ಒಂದು ವಿಶೇಷತೆ ಏನು, ಅದು ರೈತರಿಗೆ ಯಾವ ರೀತಿ ಅನುಕೂಲಕರವಾಗಿದೆ, ಈಗ ವ್ಯಕ್ತಿಗತವಾಗಿ ಅಥವಾ ಒಂದು ಅವರ ತೋಟದ ಮಟ್ಟದಲ್ಲಿ ಅವರು ಕೃಷಿ ಚಟುವಟಿಕೆಯನ್ನು ಮಾಡುವುದರ ಜೊತೆಗೆ ಇಂತಹ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮಾಡುವುದರಿಂದ ಏನು ಅನುಕೂಲತೆ ಇದೆ? ಮೊದಲಿಂದಲೂ ನಮ್ಗೆಲ್ಲ ಗೊತ್ತಿದೆ, ನಮ್ದು ಕೃಷಿ ಪ್ರಧಾನವಾದ ದೇಶ, ಕೃಷಿಕರೇ ಜಾಸ್ತಿ ಇರುವಂತ ದೇಶ ನಮ್ದು. ಅಂದ್ರೆ ನಮ್ಮ GDP ಡಿಪೆಂಡ್ ಆಗಿರೋದೆಲ್ಲ ಕೃಷಿ ಕ್ಷೇತ್ರದ ಮೇಲೆ ಆಗಿತ್ತು ಪ್ರಾರಂಭದಿಂದಲೂ ಕೂಡ. ಆದ್ರೆ ಕೃಷಿಕರು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲೇ ಇದ್ರು. ಇವರನ್ನ ನಾವು ಅದೊಂದು ಉದ್ಯಮವಾಗಿ ಪರಿಗಣಿಸ್ತಾ ಇರಲಿಲ್ಲ. ಕೃಷಿ ಅಂದ್ರೆ ಕಡೆಗಣಿಸಲ್ಪಡ್ತಾ ಇತ್ತು. ಇವಾಗ ಕೃಷಿಕ ಅಥವಾ ಇವ್ರು ಕೃಷಿ ಮಾಡ್ತಾರೆ ಅಂತಂದ್ರೆ ಅವರೇನೋ ಕೆಳಮಟ್ಟದ ಉದ್ಯೋಗವನ್ನು ಮಾಡ್ತಾ ಇರೋರು ಅಂತ ಸಮಾಜದಲ್ಲಿ ಭಾವನೆ ಇದ್ದಂತ ಕಾಲ ಇತ್ತು. ಸರ್ಕಾರಗಳು ಆಮೇಲೆ ಬೇರೆ ಬೇರೆ ಈಗ ನಮ್ಮ ಯೋಜನಾ ಆಯೋಗಗಳ ಸಲಹೆ ಸೂಚನೆಗಳ ಮೇರೆಗೆ ಮತ್ತೆ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರ ಸ್ಟಡಿಗಳ ಮೇರೆಗೆ ಅವುಗಳನ್ನೆಲ್ಲ ಆಧರಿಸಿ ಸರ್ಕಾರಗಳು ಈಗ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳನ್ನು ಪ್ರಮೋಟ್ ಮಾಡೋದಕ್ಕೆ ಜಾಸ್ತಿ ಆಸಕ್ತಿಯನ್ನು ತೋರಿಸ್ತಾ ಇದ್ದಾವೆ. ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ವಿಶೇಷ ಏನಂದ್ರೆ ಇದೊಂದು ಕಂಪನಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ಕಂಪನಿ ಆಕ್ಟಲ್ಲಿ ರಿಜಿಸ್ಟರ್ ಆಗ್ತದೆ ಇದು. ರೈತರು ಈ ಕಂಪನಿಯ ಶೇರ್ ಹೋಲ್ಡರ್ ಆಗಿರ್ತಾರೆ. ರೈತರು ಆ ಭಾಗದ ಎಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯನ್ನು ಫಾರ್ಮ್ ಮಾಡಿರ್ತೀವಿ ಆ ಭಾಗದಲ್ಲಿ ರೈತರು ಏನ್ ಬೆಳೀತಾ ಇದ್ದಾರೆ ಆ ಒಂದು ವ್ಯಾಲ್ಯೂ ಚೈನ್ ಅನ್ನೇ ಇಟ್ಕೊಂಡು ಆ ಬೆಳೆಯನ್ನೇ ಇಟ್ಕೊಂಡು ಅದನ್ನು ವ್ಯಾಲ್ಯೂಡೇಷನ್ ಮಾಡುವಂತದ್ದು ಹೆಚ್ಚಿನ ಪಾಲು ಈ ನಮ್ಮ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳ ಉದ್ದೇಶ ಆಗಿರ್ತದೆ. ಇದರ ಮೂಲಕ ರೈತರು ಕಾರ್ಪೊರೇಟ್ ರೀತಿಯಲ್ಲಿ ತಮ್ಮ ಕೃಷಿ ಉದ್ಯಮವನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ವ್ಯಾಲ್ಯೂ ಅಡಿಷನ್ ಇರ್ಬೋದು, ಅವರಿಗೊಂದು ಬಿಸ್ನೆಸ್ ಪ್ಲಾನ್ ಮಾಡಿಕೊಡ್ತೀವಿ ರೈತರಿಗೆ. ಆ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿದ ಯಾರ್ಯಾರು ಸದಸ್ಯರು ಇರ್ತಾರೆ ಅವರಿಗೊಂದು ಬಿಸ್ನೆಸ್ ಪ್ಲಾನ್ ರೆಡಿ ಆಗ್ತದೆ. ಆ ಬಿಸ್ನೆಸ್ ಪ್ಲಾನ್ ಪ್ರಕಾರ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಇದೀಗ ಇನ್ನು ಪ್ರಾರಂಭಿಕ ಹಂತದಲ್ಲಿದೆ. ಸುಮಾರು ಒಂದು 3-4 ವರ್ಷಗಳಾಯ್ತು ಇದಕ್ಕೆ ಜಾಸ್ತಿ ಪ್ರಮೋಷನ್ ಸಿಕ್ಕಿ. ಈಗೆಲ್ಲ ನಾವು ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳನ್ನ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾ ಇದೀವಿ. ನಮ್ಮ ವಿಜನ್ ಏನು ಅಥವಾ ಸರ್ಕಾರದ ವಿಜನ್ ಏನು ಈ ವಿಚಾರದಲ್ಲಿ ಅಂತಂದ್ರೆ ಒಂದು ಇನ್ನೊಂದು 2 ವರ್ಷ ಬಿಟ್ಟರೆ ಈ ಎಲ್ಲ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು ತಾವೇ ಸ್ವತಂತ್ರವಾಗಿ ನಿಲ್ಲಬೇಕು. ಆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಒಂದು ಕಂಪನಿ ಯಾವ ರೀತಿ ಲಾಭ ಮಾಡ್ತದೆ ಅದೇ ರೀತಿ ಲಾಭ ಕೃಷಿಯಿಂದ ರೈತರಿಗೆ ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳನ್ನ ಪ್ರಾರಂಭ ಮಾಡಲಾಗಿದೆ. ಒಂದು ಏನು ಅಂತಂದ್ರೆ ಕಂಪನಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಕಂಪನಿ ಆಕ್ಟ್ ಅಂದ್ರೆ ಅದರದ್ದು ಫಾರ್ಮಾಲಿಟೀಸ್ ಇರ್ಬೋದು ಕಾಂಪ್ಲೈನ್ಸಸ್ ಇರ್ಬೋದು ತುಂಬಾ ಇರ್ತದೆ. ಅದಕ್ಕಾಗಿ ಪ್ರಾರಂಭದಲ್ಲಿ ನಮ್ಮಂತ ಸಂಸ್ಥೆಗಳ ಅವಶ್ಯಕತೆ ರೈತರಿಗೆ ಬೀಳ್ತದೆ. ಅವರಿಗೆಲ್ಲ ತಯಾರು ಮಾಡುವಂತದ್ದು ಈ ಫಾರ್ಮಾಲಿಟಿಗಳು ಕಾಂಪ್ಲೈನ್ಸಸ್ಗಳನ್ನು ಅವ್ರಿಗೆ ಅರ್ಥ ಮಾಡಿಸುವಂತದ್ದು ಆ ಕಾರ್ಯಕ್ಕಾಗಿ ನಾವು ಇಲ್ಲಿ ಇರ್ತೀವಿ ಪ್ರಾರಂಭದ ಒಂದು 3-4 ವರ್ಷ. ಆ ನಂತರ ಅವರು ಸ್ವತಂತ್ರವಾಗಿ ತಮ್ಮ ಕಂಪನಿಯನ್ನು ನಡೆಸಿಕೊಂಡು ಹೋಗಬೇಕು ಅನ್ನೋದು ನಮ್ಮ ಧ್ಯೇಯ ಆಗಿರುತ್ತದೆ. ಇದಕ್ಕೆ ಪೂರಕವಾಗಿ ಈ ಕೃಷಿ ಸಲಕರಣೆಗಳು ಅಥವಾ ಯಂತ್ರೋಪಕರಣಗಳನ್ನು ಕೂಡ ಪೂರೈಸುವಂತಹ ವ್ಯವಸ್ಥೆಯನ್ನು ಬಹುಶಃ ಸ್ಕಾಡ್ಸ್ ಮಾಡ್ತಾ ಇದೆ. ಹೌದು, ನಮ್ಮ ಈ ಫಾರ್ಮ್ ಪ್ರೊಡ್ಯೂಸರ್ ಕಂಪನಿಗಳ ಮೂಲಕ ರೈತರಿಗೆ ಅದೆಲ್ಲಾನು ಕೂಡ ಬೆನಿಫಿಟ್ಸ್ ಇರ್ತದೆ. ಇಲ್ಲಿ ಏನು ಅಂದ್ರೆ ಸ್ಕಾಡ್ವೇಸ್ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತದೆ, ಕೈ ಹಿಡಿದು ನಡೆಸುವಂತ ಕೆಲಸ ಸ್ಕಾಡ್ವೇಸ್ ಮಾಡೋದು. ಅದರ ಹೊರತಾಗಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅದೇ ಒಂದು ಸೆಪರೇಟ್ ಲೀಗಲ್ ಎಂಟಿಟಿ ಆಗಿರ್ತದೆ. ಅಂದ್ರೆ ಅವ್ರಿಗೆ ಏನು ಬೇಕೋ ಅದನ್ನ ಅವರೇ ತೀರ್ಮಾನ ಮಾಡುವಂತದ್ದು. ಈಗ ಅವರಿಗೆ ತಮ್ಮ ಭಾಗದಲ್ಲಿ ರೈತರಿಗೆ ಈ ಕೃಷಿ ಯಂತ್ರೋಪಕರಣಗಳನ್ನು ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಅವ್ರಿಗೆ ಕಂಡು ಬಂದ್ರೆ ಖಂಡಿತವಾಗ ಅವರು ಆ ಆಕ್ಟಿವಿಟಿಗಳನ್ನು ಮಾಡ್ತಾರೆ. ನಮ್ಮ ಹಲವಾರು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು ಈಗಾಗಲೇ ರೈತರಿಗೆ ತಮ್ಮ ಸದಸ್ಯ ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕ್ಷೇತ್ರ ನೀವು ದುಡಿತಾ ಇರುವಂತದ್ದು ಆರೋಗ್ಯ ಕ್ಷೇತ್ರ, ಇದರಲ್ಲಿ ಏನೇನು ಚಟುವಟಿಕೆ ನಡೀತಾ ಇದೆ? ಆರೋಗ್ಯ ಕ್ಷೇತ್ರದಲ್ಲಿ ಸಂಚಾರಿ ಆಸ್ಪತ್ರೆಗಳನ್ನು ನಾವು ಹೆಚ್ಚಿನ ಪಾಲು ರನ್ ಮಾಡ್ತೀವಿ. ಸಂಚಾರಿ ಆಸ್ಪತ್ರೆ ಅಂದ್ರೆ ಇದೊಂದು ಗಾಡಿಯನ್ನ ಆಸ್ಪತ್ರೆಯಾಗಿ ಅಲ್ಟರ್ ಮಾಡಿರ್ತಾರೆ. ಅದರಲ್ಲಿ ಒಬ್ಬರು ಡಾಕ್ಟರ್, 2 ಸ್ಟಾಫ್ ನರ್ಸು, ಫಾರ್ಮಾಸಿಸ್ಟ್, ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಒಬ್ಬ ಹೆಲ್ತ್ ಅಸಿಸ್ಟೆಂಟ್ ಸಮೇತ ಆ ಗಾಡಿಯಲ್ಲೆಲ್ಲ ಲ್ಯಾಬ್ ಇಕ್ವಿಪ್ಮೆಂಟ್ಸ್ ಆಮೇಲೆ ಎಲ್ಲ ಮೆಡಿಸಿನ್ಗಳ ಸಮೇತ ಈ ಗಾಡಿಗಳು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತವೆ. ಗ್ರಾಮೀಣ ಪ್ರದೇಶ ಅಂದ್ರೆ ಯಾವುದು ಅಂತಂದ್ರೆ ಇಲ್ಲಿ ತನಕ ಸರ್ಕಾರಿ ಆರೋಗ್ಯ ಸೇವೆಗಳು ತಲುಪದೇ ಇರುವಂತಹ ಪ್ರದೇಶಗಳಾಗಿರ್ತದೆ. ಅಲ್ಲೊಂದು PHC ಮಾಡೋದಾಗಿರ್ಬೋದು, ಸಬ್ ಸೆಂಟರ್ ಮಾಡೋದಾಗಿರ್ಬೋದು, ಅದಕ್ಕೆ ಯಾವುದಕ್ಕೂ ಅಲ್ಲಿ ಆಸ್ಪದ ಇಲ್ಲದೆ ಇರುವಂತಹ ತುಂಬಾ ರಿಮೋಟ್ ಭಾಗಗಳನ್ನ ಸಂಚಾರಿ ಆರೋಗ್ಯ ಕ್ಷೇತ್ರದ ಸೇವೆಗೆ ಸರ್ಕಾರ ಗುರುತು ಮಾಡಿರ್ತದೆ. ಅಂತ ದುರ್ಗಮ ಪ್ರದೇಶಕ್ಕೆ ಹೋಗಿ ನಾವು ಆರೋಗ್ಯ ಸೇವೆಗಳನ್ನು ಆ ಜನರ ಮನೆ ಬಾಗಿಲಿಗೆ ಹೋಗಿ ಉಚಿತ ಆರೋಗ್ಯ ಸೇವೆಗಳನ್ನು ತಲುಪಿಸುವಂತಹ ಕಾರ್ಯಕ್ರಮ ಈ ಸಂಚಾರಿ ಆಸ್ಪತ್ರೆ. ಇಲ್ಲಿ ತನಕ ನಾವು ಸ್ಕಾಡ್ ಸಂಸ್ಥೆ ಮೂಲಕ 48 ಇಂತಹ ಸಂಚಾರಿ ಆಸ್ಪತ್ರೆಗಳನ್ನು ರನ್ ಮಾಡಿದ್ದೀವಿ. ಈಗ ಪ್ರಸ್ತುತವಾಗಿ 6 ಸಂಚಾರಿ ಆಸ್ಪತ್ರೆಗಳು ನಮ್ಮ ಎಂಡೋಸಲ್ಫಾನ್ ಅಫೆಕ್ಟೆಡ್ ವಿಕ್ಟಿಮ್ಸ್ಗಾಗಿ ಉತ್ತರ ಕನ್ನಡ ಜಿಲ್ಲೆ 6 ತಾಲೂಕುಗಳಲ್ಲಿ ರನ್ ಆಗ್ತಾ ಇದೆ. ಅದರ ಹೊರತಾಗಿ ನಾವು PHCಗಳನ್ನು ಮಾಡ್ತೀವಿ, ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನ ರನ್ ಮಾಡ್ತೀವಿ. ಸರ್ಕಾರದ ಆರೋಗ್ಯ ಮಂದಿ ಯೋಜನೆಯಲ್ಲಿ ಡಿಗ್ಗಿ ಮತ್ತೆ ಕ್ಯಾಸಲ್ ಬ್ಯಾಕ್, ಜೋಯಿಡಾದ ಡಿಗ್ಗಿ ಮತ್ತೆ ಕ್ಯಾಸಲ್ ಬ್ಯಾಕ್ ನಮ್ಮ ಜಿಲ್ಲೆ ಅತ್ಯಂತ ಹಿಂದುಳಿದ ಪ್ರದೇಶ. ಅಲ್ಲಿಗೆ ಹೋಗ್ಲಿಕ್ಕೆ 40 ಕಿಲೋಮೀಟರ್ ಅಂತ ದುರ್ಗಮವಾದ ರಸ್ತೆ ಇರುವಂತಹ ಜಾಗ ಅದು. ಅಲ್ಲಿ ಕೂಡ ನಾವು ಫುಲ್ ಫ್ಲೆಜ್ಡ್ ಹೆಲ್ತ್ ಸರ್ವಿಸಸ್ ಗಳನ್ನ ಅಲ್ಲಿನ ಲೋಕಲ್ ಜನರಿಗೆ ತಲುಪಿಸ್ತಾ ಇದೀವಿ ನಮ್ಮ ಈ PHCಗಳ ಮೂಲಕ. ಹಾಗೆಯೇ NPCIL ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವ್ರದ್ದು ಕೈಗಾದಲ್ಲಿ ಏನು ಸೆಂಟರ್ ಇದೆ ಅಲ್ಲಿ ಕೂಡ ನಾವು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದೀವಿ. ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ರನ್ ಮಾಡ್ತಾ ಇದೀವಿ ಮತ್ತೊಂದು ಸಂಚಾರಿ ಆಸ್ಪತ್ರೆಯನ್ನು ರನ್ ಮಾಡ್ತಾ ಇದ್ವಿ. ಹಾಗೇನೆ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ಅಂತ ನಮ್ಮ ಬಯೋಕಾನ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ಎರಡು ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ಗಳನ್ನ ರನ್ ಮಾಡ್ತದೆ. ಇದೆಲ್ಲಾನು ಕೂಡ ರೂರಲ್ ರಿಮೋಟ್ ಏರಿಯಾದ ಹಿಂದುಳಿದ ಟ್ರೈಬಲ್ ಮತ್ತೆ ರೂರಲ್ ಕಮ್ಯುನಿಟಿಗಳಿಗಾಗಿ ಮಾಡುವಂತಹ ಆರೋಗ್ಯ ಸೇವೆಗಳಿದೆ, ಸಂಪೂರ್ಣ ಉಚಿತವಾಗಿರುತ್ತದೆ. ಈಗ ಮಹಿಳಾ ಸ್ವಸಹಾಯ ಸಂಘಗಳು ಹಾಗೆ ಮಹಿಳಾ ಸ್ವಸಹಾಯ ಬ್ಯಾಂಕ್ಗಳು ಕೂಡ ಇರ್ತವೆ. ಈ ಸ್ಕಾಡ್ವೇಸ್ನ ಒಂದು ಮಹಿಳಾ ಸಹಕಾರ ಬ್ಯಾಂಕಿನ ಒಂದು ಪಾತ್ರ ಏನು, ಇದರ ಒಂದು ಕಾರ್ಯಚಟುವಟಿಕೆ ಏನೇನು? ಸ್ಕಾಡ್ವೇಸ್ ಸಂಸ್ಥೆ, ವುಮೆನ್ ಎಂಪವರ್ಮೆಂಟ್ ಸ್ಕಾಡ್ವೇಸ್ ಸಂಸ್ಥೆ ಇನ್ನೊಂದು ಪ್ರಮುಖವಾದ ಅಂಶ ಉದ್ದೇಶ. ಸೊ ಇದಕ್ಕಾಗಿ ನಾವು ಸ್ವಸಹಾಯ ಸಂಘಗಳನ್ನ ಫಾರ್ಮ್ ಮಾಡ್ತಾ ಬಂದಿದ್ದೀವಿ ಸಂಸ್ಥೆಯ ಪ್ರಾರಂಭದಿಂದನೂ ಕೂಡ. ಈ ಸ್ವಸಹಾಯ ಸಂಘಗಳಿಗೆ ಹಣಕಾಸಿನ ಅವಶ್ಯಕತೆ ಬೇಕು, ಅವಶ್ಯಕತೆ ಇದ್ದಾಗ ಬ್ಯಾಂಕ್ಗಳ ಮೂಲಕ ನಾವು ಅವರಿಗೆ ಲಿಂಕೇಜ್ ಕೊಡ್ತಾ ಇದ್ವಿ. ಆದ್ರೆ ನಮಗೆ ಏನಾಗ್ತಿತ್ತು, ನಮ್ಮ ಅನುಭವ ಏನು ಅಂತಂದ್ರೆ, ಬ್ಯಾಂಕ್ಗಳು ಈ ಜನರ ಅವಶ್ಯಕತೆಗೆ ತಕ್ಕಂತೆ ಸಾಲ ಕೊಡ್ತಾ ಇರಲಿಲ್ಲ. ಅವರಿಗೆ ಅವರ ಟಾರ್ಗೆಟ್ ಇರ್ತದೆ ಮಾರ್ಚ್ ಎಂಡಿಗೆ ಅವರಿಗೆ ಇಷ್ಟು ಲೋನ್ ಕೊಟ್ಟು ಮುಗಿಸಬೇಕು ಸ್ವಸಹಾಯ ಸಂಘಗಳಿಗೆ ಅಂತ ಇದ್ದಾಗ ತರತೂರಿಂದ ಸಾಲ ಕೊಡುವ ವ್ಯವಸ್ಥೆ ಇತ್ತು ಬಿಟ್ರೆ ನಮ್ಮ ಸದಸ್ಯರಿಗೆ ಅವರ ಅವಶ್ಯಕತೆ ತಕ್ಕಂತೆ ಸಾಲ ಬರ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ನಾವು ನಮ್ಮದೇ ಸದಸ್ಯರಿಗಾಗಿ ಅವ್ರದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರಬೇಕು ಅನ್ನೋ ಕಾರಣಕ್ಕಾಗಿ 2015 ಸ್ಕಾಡ್ವೇಸ್ ಮಹಿಳಾ ಸೌಹಾರ್ದ ಸಹಕಾರಿ ಅನ್ನೋ ಒಂದು ಮಹಿಳೆಯರಿಗಾಗಿನೇ ಡೆಡಿಕೇಟೆಡ್ ಆಗಿರುವಂತ ಒಂದು ಸೌಹಾರ್ದ ಕಾಯ್ದೆಯಡಿಯಲ್ಲಿ ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಈ ಸ್ವಸಹಾಯ ಸಂಘಗಳ ಎಲ್ಲ ಸದಸ್ಯರು ಈ ಸಹಕಾರಿಯ ಸದಸ್ಯರಾಗಿರ್ತಾರೆ. ಅವರಿಗೆ ಅವಶ್ಯಕತೆ ತಕ್ಕಂತೆ ಸಾಲ ಆ ಸಹಕಾರಿಯಿಂದ ಅವರು ಪಡ್ಕೊಳ್ತಾರೆ. ಅದು ಅವ್ರದೇ ಸಂಸ್ಥೆ, ನಮ್ಮದು ಅಂತ ಇಲ್ಲ. ಅದು ಕೂಡ ಒಂದು ಸೆಪರೇಟ್ ಲೀಗಲ್ ಎಂಟಿಟಿ. ಅವರು ಸದಸ್ಯರು, ಅವರ ಸದಸ್ಯರಿಗೆ ಏನೇನು ಸೇವೆ ಬೇಕು ಅದು ಅವರ ಸಹಕಾರದಿಂದ ಅವ್ರಿಗೆ ಸಿಗ್ತಾ ಹೋಗ್ತದೆ. ಏನೇನು ಆರ್ಥಿಕ ಚಟುವಟಿಕೆನ ಈ ಸಂಘದ ಸದಸ್ಯರು ಮಾಡ್ತಾ ಇದ್ದಾರೆ? ಬಹಳಷ್ಟು ಚಟುವಟಿಕೆಗಳಿದ್ದಾವೆ. ಅವ್ರದ್ದು ಮೊದಲನೇದಾಗಿ ಹೈನುಗಾರಿಕೆ ಅಂತ ಸ್ವಯಂ ಉದ್ಯೋಗಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅಥವಾ ಸಣ್ಣ ಪುಟ್ಟ ವ್ಯಾಪಾರಗಳಿರ್ಬೋದು, ಬಟ್ಟೆ ವ್ಯಾಪಾರ, ಸೀರೆ ವ್ಯಾಪಾರ, ಮೀನು ವ್ಯಾಪಾರ, ತರಕಾರಿ ವ್ಯಾಪಾರ, ಇತರೇನು ಸಣ್ಣ ಪುಟ್ಟ ವ್ಯವಹಾರ ಮಾಡುವಂತವರಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಸಾಲ ತಗೊಂಡು ತಮ್ಮ ವ್ಯವಹಾರಗಳನ್ನು ಮಾಡ್ತಾರೆ. ಹೆಚ್ಚಿನ ಪಾಲು ನಾವು ಸಾಲ ಕೊಡುವಂತದ್ದು ಈ ಇನ್ಕಮ್ ಆದಾಯ ವೃದ್ಧಿ ಆಗುವಂತ ಚಟುವಟಿಕೆಗಳಿಗೆ ಕೊಡ್ತೀವಿ. ಅದರ ಹೊರತಾಗಿ ಮಕ್ಕಳ ಎಜುಕೇಶನ್ಗೆ ಇರ್ಬೋದು, ಮನೆ ರಿಪೇರಿ ಅಂತದಿರ್ಬೋದು, ಆಮೇಲೆ ಮದುವೆಗಳು ಅಂತದಕ್ಕೂ ಕೂಡ ಒಂದು ಕಡಿಮೆ ಪ್ರಮಾಣದಲ್ಲಿ ಅವಶ್ಯಕತೆ ಇದ್ದಾಗ ಸಾಲ ಕೊಡ್ತೀವಿ. ಮತ್ತೆ ಇನ್ನೊಂದು ಟ್ರೆಂಡ್ ನಾವು ಗಮನಿಸಿದ್ದು ಏನಂದ್ರೆ, ಮಹಿಳೆಯರು ತಮ್ಮ ಗಂಡಂದಿರ ವ್ಯವಹಾರಕ್ಕೆ ದುಡ್ಡಿನ ಅವಶ್ಯಕತೆ ಇದ್ದಾಗ, ಕ್ಯಾಪಿಟಲ್ ಅವಶ್ಯಕತೆ ಇದ್ದಾಗ ಕೂಡ ಈ ಸಂಸ್ಥೆಯ ಮೂಲಕ ಸಾಲ ಪಡ್ಕೊಂಡು ತಮ್ಮ ಮನೆಯವರ ಉದ್ಯೋಗಗಳಿಗೂ ಕೂಡ ಅವರು ಸಹಾಯ ಮಾಡ್ತಾರೆ. ಸರಸ್ವತಿಯವರಿಗೆ ನೀವು ರೋಟರಿ ಸಂಘಟನೆಯಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ಈ ರೋಟರಿ ಚಟುವಟಿಕೆ ಬಗ್ಗೆ ಹೇಳಿ. ರೋಟರಿ ಇದೊಂದು ಇಂಟರ್ನ್ಯಾಷನಲ್ ಸಂಸ್ಥೆ, ಎಲ್ಲಾ ರೋಟರಿ ಸದಸ್ಯರು ಕೂಡ ಒಂದು ವಾಲಂಟಿಯರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೋಟರಿ ಸಂಸ್ಥೆಗೆ ಎಲ್ಲಿಂದ ಹೊರಗಡೆಯಿಂದ ದುಡ್ಡು ಬರುವುದಿಲ್ಲ, ಫಂಡ್ ಬರುವುದಿಲ್ಲ. ರೋಟರಿ ಸಂಘಟನೆ ಏನು ಸದಸ್ಯರಿದ್ದಾರೆ ರೋಟೇರಿಯನ್ಸ್, ಅವರೇನೆ ತಾವು ದುಡಿದ ಭಾಗದಲ್ಲಿ ಸಮಾಜಕ್ಕೂ ಒಂದು ಏನಾದರೂ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇರುವಂತವರು ಅವರೇನೆ ತಮ್ಮ ಕೈಯಿಂದ ತಮ್ಮ ದುಡಿಮೆಯ ಒಂದು ಭಾಗವನ್ನು ರೋಟರಿ ಸಂಘಟನೆಗೆ ಕೊಟ್ಟು ಅದರ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ. ರೋಟರಿಯ ಟ್ಯಾಗ್ ಲೈನ್ ಸರ್ವಿಸ್ ಎಬೋವ್ ಸೆಲ್ಫ್ ಅಂತ, ನನಗಿಂತ ಸೇವೆ ದೊಡ್ಡದು ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತದ್ದು. ಸಮಾಜದಲ್ಲಿ ಎಲ್ಲಿ ಏನೇ ಅವಶ್ಯಕತೆ ಬಿದ್ದಾಗ ಕೂಡ ರೋಟರಿ ಕ್ಲಬ್ ಸ್ಪಂದಿಸ್ತದೆ, ತನ್ನಿಂದ ಆದ ಸಹಾಯವನ್ನು ಮಾಡ್ತದೆ. ಉದಾಹರಣೆಗೆ ನಮ್ಮ ಸಿರ್ಸಿಯಲ್ಲೇ ನೋಡೋದಾದ್ರೆ ಈ ನಮ್ಮ ಏನು ನೆಮ್ಮದಿ ಕುಟೀರ ಇದೆ, ಇಲ್ಲೂ ಕೂಡ ಸೋಲಾರ್ ಪ್ಯಾನೆಲ್ ಅಳವಡಿಸೋದಕ್ಕೆ ನಮ್ಮ ರೋಟರಿ ಸಂಸ್ಥೆ ಸಹಾಯ ಮಾಡಿ. ಹಾಗೇನೆ ರೋಟರಿ ಐ ಆಸ್ಪತ್ರೆ ಇದೆ, ಕಣ್ಣಿನ ಆಸ್ಪತ್ರೆ ರೋಟರಿಯಿಂದ ನಡೀತಾ ಇರುವಂತದ್ದು. ಬಹಳಷ್ಟು ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಆಮೇಲೆ ಊರಿನ ಬೇರೆ ಬೇರೆ ಭಾಗಗಳಲ್ಲಿ ಸಾಲಿಡ್ ವೇಸ್ಟ್ ಕಲೆಕ್ಟ್ ಮಾಡೋದಕ್ಕೆ ಬ್ಯಾಟ್ಲ್ ಕಲೆಕ್ಟ್ ಮಾಡೋದಕ್ಕೆ ಬ್ಯಾಟ್ಲ್ ಬೂತ್ಗಳನ್ನ ಅಳವಡಿಸಿರೋದಿರ್ಬೋದು, ಆಮೇಲೆ ನಗರಸಭೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬ್ಯಾರಿಕೇಡ್ ಅನ್ಕೋತಿರುವಂತದಿರ್ಬೋದು. ಪಂಡಿತ್ ಜನರಲ್ ಆಸ್ಪತ್ರೆಯಲ್ಲಿ ಒಂದು ನವಜಾತ ಶಿಶುಗಳ ಆರೈಕೆ ಕೇಂದ್ರ ಇದೆ. ಈ ತರದ ಹಲವಾರು ಡೆವಲಪ್ಮೆಂಟಲ್ ಆಕ್ಟಿವಿಟಿಗಳನ್ನ, ಸೋಷಿಯಲ್ ಆಕ್ಟಿವಿಟಿಗಳನ್ನ ರೋಟರಿ ಕ್ಲಬ್ ತನ್ನ ಸದಸ್ಯರ ಸಹಕಾರದೊಂದಿಗೆ ಮಾಡ್ತಾ ಬರ್ತದೆ. ಸರಿಗ ಸರಸ್ವತಿಯವರೀಗ ಈ ಕೌಶಲ್ಯ ವರ್ಧನೆ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಬೇಡಿಕೆಯಲ್ಲಿರುವಂತಹದ್ದು, ಯಾವುದೇ ಒಂದು ತರಬೇತಿಯ ಒಂದು ಇಲ್ಲದೆ ಬರೀ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಉದ್ಯೋಗ ಕೊಡಿದ್ರೆ ಯಾರು ಕೊಡುವುದಿಲ್ಲ ಅಂತ ಹೇಳಿ, ಈ ಕೌಶಲ್ಯ ವರ್ಧನೆಗಾಗಿ ಏನೇನು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀರಿ ನೀವು? ಸ್ಕಾಡೋ ಸಂಸ್ಥೆಗೆ ಮುಂಚೆ ನಾವು ಸಿಬ್ಬಂದಿ ನೇಮಕಾತಿಗೆ ಇಂಟರ್ವ್ಯೂ ಕಾಲ್ ಮಾಡಿದ್ರೆ ಎರಡು ಪೋಸ್ಟ್ ಇದ್ರೆ 100 ಅಪ್ಲಿಕೇಶನ್ ಬರ್ತಿತ್ತು. ಆದ್ರೆ ನಮ್ಮ ಅನುಭವ ಏನು ಅಂತಂದ್ರೆ, ಆ 100 ಅಪ್ಲಿಕೇಶನ್ ಗಳಲ್ಲಿ ಎರಡು ಕೂಡ ಸರಿಯಾದ ಕ್ಯಾಂಡಿಡೇಟ್ ಗಳು ನಮ್ಗೆ ಸಿಗ್ತಾ ಇರಲಿಲ್ಲ. ಸೊ ನಾವು ಅವಾಗ ಐಡೆಂಟಿಫೈ ಮಾಡಿದ್ದೇನಂದ್ರೆ ಸ್ಕಿಲ್ ಗ್ಯಾಪ್. ಇವರೇನು ಕಾಲೇಜ್ ಶಾಲೆ ಕಾಲೇಜುಗಳಲ್ಲಿ ಕಲ್ತು ಬರ್ತಾರೆ, ಅದು ಉದ್ಯೋಗಕ್ಕೆ ಬಂದಾಗ ಅದೆಲ್ಲೂ ಅಪ್ಲೈ ಆಗುದಿಲ್ಲ. ಸೊ ಈ ಸ್ಕಿಲ್ ಗ್ಯಾಪ್ ಅನ್ನ ಮೀಟ್ ಮಾಡೋದಕ್ಕಾಗಿ ನಾವು ಪ್ರಾಕ್ಟಿಕಲ್ ಸ್ಕಿಲ್ಸ್, ಈಗ ಉದಾಹರಣೆಗೆ ಇಂಟರ್ವ್ಯೂಗಳನ್ನ ಹೆಂಗ್ ಅಟೆಂಡ್ ಮಾಡೋದು ಅಂತ ಇರ್ಬೋದು, ಅಥವಾ ಕಂಪ್ಯೂಟರ್ ಅನ್ನ ಹೆಂಗ್ ಬಳಸುವಂತದ್ದು, ಆಮೇಲೆ ಉದ್ಯೋಗಕ್ಕೆ ಹೋದಾಗ ಅಲ್ಲಿ ಏನೇನು ಸ್ಕಿಲ್ ಬೇಕಾಗ್ತದೆ, ಕಮ್ಯುನಿಕೇಶನ್ ಇರ್ಬೋದು, ಇಂಗ್ಲಿಷ್ ಸ್ಪೀಕಿಂಗ್ ಇರ್ಬೋದು, ಆಮೇಲೆ ಯಾವ ತರ ನಡ್ಕೊಳ್ಬೇಕು, ಯಾವ ತರ ಅವರ ಬಿಹೇವಿಯರ್ ಇರಬೇಕು, ಯಾವ ತರ ಆಟಿಟ್ಯೂಡ್ ಇರಬೇಕು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾವು ಸ್ಕಿಲ್ ತರಬೇತಿಗಳನ್ನು ಮಾಡ್ತೀವಿ. ಇದ್ರ ಜೊತೆಗೆ ಸ್ವಯಂ ಉದ್ಯೋಗಗಳನ್ನು ಮಾಡ್ಕೊಳ್ಳೋದಕ್ಕಾಗಿ ಬ್ಯೂಟಿಷಿಯನ್, ಟೇಲರಿಂಗ್, ಆಮೇಲೆ ಕಂಪ್ಯೂಟರ್ ತರಬೇತಿ, ಈ ತರದ ಹಲವಾರು ಸ್ಕಿಲ್ ಗಳನ್ನ ಜೇನು ಸಾಕಾಣಿಕೆ ಇರ್ಬೋದು,

ಪ್ರಾಕ್ಟಿಕಲ್ ಸ್ಕಿಲ್ಸ್, ಈಗ ಉದಾಹರಣೆಗೆ ಇಂಟರ್ವ್ಯೂಗಳನ್ನ ಹೆಂಗ್ ಅಟೆಂಡ್ ಮಾಡೋದು ಅಂತ ಇರ್ಬೋದು, ಅಥವಾ ಕಂಪ್ಯೂಟರ್ ನ ಹೆಂಗ್ ಬಳಸುವಂತದ್ದು, ಆಮೇಲೆ ಉದ್ಯೋಗಕ್ಕೆ ಹೋದಾಗ ಅಲ್ಲಿ ಏನೇನು ಸ್ಕಿಲ್ ಬೇಕಾಗ್ತದೆ, ಕಮ್ಯುನಿಕೇಶನ್ ಇರ್ಬೋದು, ಇಂಗ್ಲಿಷ್ ಸ್ಪೀಕಿಂಗ್ ಇರ್ಬೋದು, ಆಮೇಲೆ ಯಾವ ತರ ನಡ್ಕೊಳ್ಬೇಕು, ಯಾವ ತರ ಅವರ ಬಿಹೇವಿಯರ್ ಇರಬೇಕು, ಯಾವ ತರ ಆಟಿಟ್ಯೂಡ್ ಇರಬೇಕು, ಇದಕ್ಕೆಲ್ಲ ಸಂಬಂಧಪಟ್ಟಂತೆ ನಾವು ಸ್ಕಿಲ್ ತರಬೇತಿಗಳನ್ನು ಮಾಡ್ತೀವಿ. ಇದ್ರ ಜೊತೆಗೆ ಸ್ವಯಂ ಉದ್ಯೋಗಗಳನ್ನು ಮಾಡ್ಕೊಳ್ಳೋದಕ್ಕಾಗಿ ಬ್ಯೂಟಿಷಿಯನ್, ಟೇಲರಿಂಗ್, ಆಮೇಲೆ ಕಂಪ್ಯೂಟರ್ ತರಬೇತಿ, ಈ ತರದ ಹಲವಾರು ಸ್ಕಿಲ್ಗಳನ್ನ, ಜೇನು ಸಾಕಾಣಿಕೆ ಇರ್ಬೋದು, ಈ ತರದ ಅನೇಕ ಸ್ಕಿಲ್ಗಳನ್ನ ಅವಶ್ಯಕತೆಗೆ ತಕ್ಕಂಗೆ ನಾವು ಎಲ್ಲಿ ತರಬೇತಿ ಕೊಡ್ತಾ ಇದೀವಿ ಆ ಭಾಗದಲ್ಲಿ ಬೆನಿಫಿಷರಿಗಳಿಗೆ ಏನು ತರಬೇತಿ ಅವಶ್ಯಕತೆ ಇದೆ ಆ ತರಬೇತಿಗಳನ್ನ ನಾವು ಆರ್ಗನೈಸ್ ಮಾಡ್ತಾ ಬರ್ತಾ ಇದೀವಿ. ಹಾಗೇನೆ ಈಗ ಹೊಸದಾಗಿ ನಾವು 21st century ಸ್ಕಿಲ್ಸ್ ಅಂತ ತರಬೇತಿಯನ್ನು ಶುರು ಮಾಡಿದೀವಿ. ಅಂದ್ರೆ ಈಗ ಇಲ್ಲಿ ತನಕದೇನೋ ಟ್ರೆಡಿಷನಲ್ ವೇ ಇತ್ತು, ಜಾಬ್ಸ್ ಪ್ಲೇಸ್ ಅಲ್ಲಿ ಇರ್ಬೋದು, ಕೆಲಸ ಮಾಡೋ ಕಡೆ ಇರ್ಬೋದು, ಇಲ್ಲಿ ತನಕ ಟ್ರೆಡಿಷನಲ್ ವೇ ನಲ್ಲಿ ಏನ್ ಕಲ್ತಿರ್ತಾರೆ ಅದು ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಈಗಿಂದು ಜಾಬ್ ಸ್ಪೇಸ್ ಡಿಮ್ಯಾಂಡ್ ಮಾಡೋದೇ ಬೇರೆ, ಆ ತರದ ಸ್ಕಿಲ್ ಗಳನ್ನ ನಾವು ಅಳವಡಿಸ್ಕೊಂಡಿರ್ತೀವಿ. ಉದಾಹರಣೆಗೆ AI ಸ್ಕಿಲ್ಸ್ ಇರ್ಬೋದು, ಆಮೇಲೆ ಅಗೇನ್ ಇಂಗ್ಲಿಷ್ ಸ್ಪೀಕಿಂಗ್, ಕಮ್ಯುನಿಕೇಶನ್ ಯಾವ ತರ ಚೇಂಜ್ ಆಗಿದೆ, ಈಗ ಏನು ಚೇಂಜಿಂಗ್ ಟ್ರೆಂಡ್ಸ್ ಇದಾವೆ ಇಂಡಸ್ಟ್ರಿಯಲ್ಲಿ, ಇದೆಲ್ಲದರ ಬಗ್ಗೆ ಈ 21st century ಸ್ಕಿಲ್ಸ್ ತರಬೇತಿ ಒಳಗೊಂಡಿರ್ತದೆ. ಬಹಳ ಸಂತೋಷ ಸರಸ್ವತಿ ರವಿ ಅವರೇ. ಸ್ಕ್ವಾಡ್ಸ್ ಎನ್ನುವಂತಹ ಒಂದು ಸಂಸ್ಥೆಯ ಮೂಲಕ ಒಂದು ಸಮಾಜ ಸೇವೆಯನ್ನು ಯಾವ ರೀತಿ ಮಾಡಬಹುದು, ಜೊತೆಗೆ ಮಹಿಳಾ ಸ್ವಾವಲಂಬನೆ ಹಾಗೂ ಮಹಿಳಾ ಒಂದು ಅಭಿವೃದ್ಧಿಯ ಕಡೆಗೆ ಯಾವ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀರಿ, ಕೃಷಿ ಕ್ಷೇತ್ರದಲ್ಲೂ ಕೂಡ ಪೂರಕವಾದಂತಹ ಒಂದು ಚಟುವಟಿಕೆ ಯಾವ ರೀತಿ ಮಾಡ್ತಾ ಇದ್ದೀರಿ, ಈ ಎಲ್ಲದರ ಬಗ್ಗೆ ಸಾಕಷ್ಟು ವಿವರವನ್ನು ಸಲ್ಲಿಸಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು, ಹಾಗೂ ಎಲ್ಲ ಕೇಳೋದಿರುವ ಧನ್ಯವಾದಗಳು. ಇದುವರೆಗೂ ಸ್ಕೋರ್ವೇಸ್, ಸಹ್ಯಾದ್ರಿ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂಡ್ ವುಮೆನ್ ಎಂಪವರ್ಮೆಂಟ್ ಸೊಸೈಟಿ, ಇದರ ಕಾರ್ಯಚಟುವಟಿಕೆಗಳ ಕುರಿತು ಶಿರಸಿಯ ಸ್ಕೋರ್ವೇಸ್ ಮಹಿಳಾ ಸಹಕಾರಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರುವ ಸರಸ್ವತಿ ಎನ್ ರವಿ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಗೇರು ಹಣ್ಣಿನಿಂದ ಬೀಜ ಬಿಡಿಸುವುದು ಮಹಾರಗಳೆಯ ಕೆಲಸ, ಹೆಚ್ಚು ಮಾನವ ಶ್ರಮ ಹಾಗೂ ಸಮಯ ಬಿಡುವಂತದ್ದು, ಹಾಗಾಗಿ ಈ ಬೀಜ ಬಿಡಿಸುವ ಮಜೂರಿಯೂ ಕೂಡ ಜಾಸ್ತಿ. ಕೆಲವೊಮ್ಮೆ ಹಣ್ಣು ಅರ್ಧಂಬರ್ಧ ಕೊಳೆತು ಹೋಗಿರುತ್ತೆ, ಬಿಡಿಸಲು ಹೋದರೆ ಮೈಯೆಲ್ಲ ರಸ ಸಿಂಪಡಣೆಯಾಗುತ್ತೆ. ಗೇರು ಹಣ್ಣಿನ ವಾಸನೆ, ಸುಲಭಕ್ಕೆ ಬಿಡಿಸಲು ಬರದಂತಹ ನಾರಿನ ಅಂಶ, ಎಷ್ಟು ಕಷ್ಟಪಟ್ಟು ತೆಗೆದರೂ ಗೇರು ಬೀಜದ ಮೇಲೆ ಜುಟ್ಟಿನ ರೀತಿಯಲ್ಲಿ ಹಣ್ಣಿನ ನಾರು ಉಳಿಯುವಂತಹ ಸಮಸ್ಯೆಗಳು. ಗಟ್ಟಿ ಇರುವ ತಾಜಾ ಹಣ್ಣಾದರೆ ಬಿಡಿಸೋದು ಸುಲಭ, ಆದರೆ ಮಾಮೂಲಾಗಿ ಸಿಗುವಂತಹ ಹಣ್ಣು, ಮೆತ್ತಗಿನ ಹಣ್ಣು, ಅರ್ಧ ಕೊಳೆತ ಹಣ್ಣು, ಒಣಗಿದ ಹಣ್ಣು ಇರುವಂತಹ ಬೀಜಗಳು ಸಿಗುವುದು ಮಾಮೂಲು. ಸಾಮಾನ್ಯವಾಗಿ ಚಾಲ್ತಿಯಲ್ಲಿರುವ ಕೈಯಿಂದ ಬಿಡಿಸುವ ಕ್ರಿಯೆಯ ಜೊತೆಗೆ ಕೆಲವರು ಗಟ್ಟಿಯಾದ ದಾರವನ್ನು ಒಂದೆಡೆ ಕಟ್ಟಿ ಅದನ್ನ ಎಳೆದು ಬೀಜ ಮತ್ತು ಗೇರು ಹಣ್ಣು ಸೇರುವ ಜಾಗದಲ್ಲಿ ಸುತ್ತಿ ಬಿಗಿದು ಬೇರ್ಪಡಿಸುತ್ತಾರೆ. ಆದರೆ ಇದ್ಯಾವುದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರವಾಗಿ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಮತ್ತು ಭೋಪಾಲ್ನ ಕೇಂದ್ರೀಯ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆಯ ವಲಯ ಸಂಶೋಧನಾ ಕೇಂದ್ರದಲ್ಲಿ ಈ ಸಮಸ್ಯೆಗೆ ಪರಿಹಾರವಾಗಿ ಗೇರು ಹಣ್ಣಿನಿಂದ ಬೀಜ ಬಿಡಿಸುವ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ಬೀಜ ಸಹಿತವಾದ ಗೇರು ಹಣ್ಣುಗಳನ್ನು ಯಂತ್ರಕ್ಕೆ ಸುರಿದರೆ ಒಳಗಡೆ ಇರುವ ತಿರುಗಣೆಯ ಮೇಲಿರುವ ಬೆಣೆಯಂತಹ ರಚನೆಗಳ ಮಧ್ಯೆ ಸಿಕ್ಕಿಹಾಕಿಕೊಂಡು ಬೀಜ ಬೇರ್ಪಡುತ್ತೆ, ಜೊತೆಗೆ ಹಣ್ಣನ್ನು ನುಜ್ಜುಗುಜ್ಜು ಮಾಡಿಬಿಡುತ್ತೆ. ನಂತರ ತಿರುಗಣೆಯಲ್ಲಿರುವ ರಂಧ್ರಗಳ ಮೂಲಕ ಹಣ್ಣಿನ ರಸ ಒಳಗೆ ಹೋಗಿ ಪ್ರತ್ಯೇಕವಾದ ದಾರಿಯ ಮೂಲಕ ಹೊರಬರುತ್ತೆ. ಹಣ್ಣಿನ ನಾರು ಮತ್ತು ಬೀಜ ಬೇರ್ಪಡುವ ವ್ಯವಸ್ಥೆಯೂ ಕೂಡ ಇದರಲ್ಲಿದೆ. ಎಲ್ಲವೂ ಪ್ರತ್ಯೇಕವಾಗಿ ಹೊರಬರುತ್ತೆ. ಬೀಜಗಳ ಮೇಲೆ ಹಣ್ಣಿನ ರಸದ ಪಸೆ ಇದ್ದರೂ ಏನು ತೊಂದರೆ ಇಲ್ಲದೆ ಒಣಗಿಸಬಹುದು, ತೊಳೆದು ಒಣಗಿಸಲು ಆಗುತ್ತೆ. ಹಣ್ಣಿನ ನಾರು ಮತ್ತು ರಸವನ್ನು ಕೂಡ ಉಪಯೋಗಿಸಬಹುದು. ನಾರನ್ನು ಒಣಗಿಸಿ ಕೋಳಿ ಮತ್ತು ಮೀನು ಆಹಾರಕ್ಕಾಗಿ ಬಳಸಬಹುದು. ರಸವನ್ನು ಸ್ಕ್ವಾಶ್, ಜ್ಯೂಸ್ ಇತ್ಯಾದಿಗಳಿಗೆ ಉಪಯೋಗಿಸಬಹುದು. ಈ ಯಂತ್ರದಲ್ಲಿ ಬೇರ್ಪಡಿಸುವ ದಕ್ಷತೆ ಹೆಚ್ಚು, ಬೀಜಗಳು ನಾರಿನ ಅಂಶವಿಲ್ಲದೆ ಹೊರಬರುತ್ತೆ, ಒಡೆಯುವ ಪ್ರಮಾಣ ಇಲ್ಲ ಎನ್ನುವಷ್ಟೇ ಕಡಿಮೆ ಅಂತ ಹೇಳಬಹುದು. ಎಲ್ಲಾ ರೀತಿಯ ದೊಡ್ಡ, ಸಣ್ಣ, ಮಧ್ಯಮ ಗಾತ್ರದ ಹಣ್ಣುಗಳಿಂದ ಬೀಜವನ್ನ ಬಿಡಿಸುತ್ತೆ. ಅರ್ಧಂಬರ್ಧ ಕೊಳೆತ ಹಣ್ಣುಗಳನ್ನು ಸಹ ಯಂತ್ರಕ್ಕೆ ಹಾಕಬಹುದು. ಆದರೆ ರಸವನ್ನು ಬಳಕೆ ಮಾಡಬೇಕೆಂದ್ರೆ ಒಳ್ಳೆ ಹಣ್ಣುಗಳನ್ನು ಹಾಕುವುದು ಒಳ್ಳೆಯದು. ಬಹಳ ಕಡಿಮೆ ಮಾನವ ಶ್ರಮ ಸಾಕು. ಸಂಪೂರ್ಣ ಸುರಕ್ಷಿತವಾದ ಯಂತ್ರ ಇದು. 1 ಗಂಟೆ ಚಾಲನೆಗೆ 3/4 ಲೀಟರ್ ಪೆಟ್ರೋಲ್ ಸಾಕಾಗುತ್ತೆ. ಇದು 6 HP ಮೋಟಾರ್, ವಿದ್ಯುತ್ ಶಕ್ತಿಯಿಂದಲೂ ನಡೆಸಬಹುದು, ಟ್ರ್ಯಾಕ್ಟರ್ ಆಧಾರಿತವಾಗಿಯೂ ಚಾಲಿಸಲು ಸಾಧ್ಯವಾಗುತ್ತೆ. ರಬ್ಬರ್ ಟೈರ್ ಇರುವ ಚಕ್ರಗಳನ್ನು ಅಳವಡಿಸಿರೋದ್ರಿಂದ ಇದನ್ನು ಸುಲಭವಾಗಿ ಗೇರು ತೋಟಗಳಿಗೆ ಅಥವಾ ಬೇಕಾದಲ್ಲಿ ನಾವು ಸಾಗಿಸಬಹುದು. ಇದಕ್ಕೆ ತೋಟಗಾರಿಕೆ ಇಲಾಖೆ ಮೂಲಕ ಸಬ್ಸಿಡಿ ಕೊಡುವ ಯೋಜನೆ ಜಾರಿಯಲ್ಲಿದೆ. ರೈತ ಬಾಂಧವರೇ ಗಮನಿಸಿ, ನೂತನ ಆವಿಷ್ಕಾರದೊಂದಿಗೆ ತಾಲೂಕಿನ ರೈತರು ಬೆಳೆದ ಬೆಳೆ ಕೃಷಿ ಆಧಾರಿತ ಚಟುವಟಿಕೆಗಳನ್ನು ಪ್ರತಿಬಿಂಬಿಸುವ ಚಟುವಟಿಕೆಗಳಿಗೆ ಸೂಕ್ತ ಪ್ರೋತ್ಸಾಹ ನೀಡಲು ಕೃಷಿ ಇಲಾಖೆ 2025-26 ಸಾಲಿನ ಆತ್ಮ ಯೋಜನೆಯಡಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಯ್ಕೆಯಾದ 5 ರೈತರಿಗೆ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಈ ಪ್ರಶಸ್ತಿಗೆ ಕೃಷಿಯಲ್ಲಿ ಸಮಗ್ರ ಬೆಳೆ ಪದ್ಧತಿ, ಸಮಗ್ರ ನೀರು ನಿರ್ವಹಣೆ, ಸಾವಯವ ಕೃಷಿ ಅಭಿವೃದ್ಧಿ, ಯಂತ್ರೋಪಕರಣಗಳ ಬಳಕೆ, ತೋಟಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ ಬೇಸಾಯ, ಹೈಟೆಕ್ ತಂತ್ರಜ್ಞಾನ ಅಳವಡಿಕೆ, ಸಂಸ್ಕರಣೆ, ಅರಣ್ಯ ಕೃಷಿ ಇತ್ಯಾದಿ ಚಟುವಟಿಕೆಗಳಲ್ಲಿ ವಿಶೇಷ ಸಾಧನೆಗೈದ ರೈತರು ಅರ್ಜಿಯನ್ನು ಸಲ್ಲಿಸಬಹುದು. ಕೈಗೊಂಡ ಚಟುವಟಿಕೆ ಮತ್ತು ತಾಂತ್ರಿಕತೆಯು ಪ್ರಸ್ತುತ ಸನ್ನಿವೇಶಕ್ಕೆ ಮತ್ತು ರೈತ ಸಮುದಾಯಕ್ಕೆ ಪ್ರೇರಣೆ ಹಾಗೂ ಅಳವಡಿಕೆಗೆ ಸಹಕಾರಿಯಾಗುವಂತಿರಬೇಕು. ಈಗಾಗಲೇ ಈ ಸಾಧನೆಗೆ ಪುರಸ್ಕೃತರಾದವರು, ಅಂದರೆ ಇದೇ ತರನಾದ ಸಮಾನಾಂತರವಾದ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದರೆ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಆಸಕ್ತ ರೈತರು ಆಗಸ್ಟ್ 30 ಪಹಣಿ ಪತ್ರ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಪ್ರತಿ ಹಾಗೂ 2 ಭಾವಚಿತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ರೈತ ಸಂಪರ್ಕ ಕೇಂದ್ರ, ಆತ್ಮ ಸಿಬ್ಬಂದಿ ಅಥವಾ ಇಲಾಖಾ ಕಚೇರಿಯನ್ನ ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೂಪು ನೋಡ್ತಾ ಇದ್ದೀರಾ. ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ 2 ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ಬೀರಪ್ಪ ಅವರು ತಮ್ಮ ಗ್ರಾಮದಲ್ಲಿ ಪಾಮ್ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ. ಆದರೂ ಕೂಡ ಅವರು ತಮ್ಮ ಚಿಕ್ಕ ಭೂಮಿಯಲ್ಲಿ ಪಾಮ್ ಮೊಳಕೆ ಕೃಷಿ ಶುರು ಮಾಡಿದರು. 9x9x9 ತ್ರಿಕೋಣ ಅಂತರದಲ್ಲಿ ಪಾಮ್ ಮೊಳಕೆ ಕೃಷಿಯನ್ನ ಅವರು ಕೃಷಿ ಇಲಾಖೆ ಸಹಾಯದ ಮೇಲೆ ಶುರು ಮಾಡಿದರು. ಈ ಜಾಗದ ಸುತ್ತಲೂ ಅವರು ಬೇಲಿ ಹಾಕಿದರು. 3-4 ವರ್ಷಗಳ ನಂತರ ಪಾಮ್ ಹಣ್ಣು ಬಿಡುವುದಕ್ಕೆ ಶುರು ಆದಾಗ ಬೀರಪ್ಪ ಅಲ್ಲದೆ ಹಳ್ಳಿ ಜನರಿಗೂ ಆಶ್ಚರ್ಯ ಆಯಿತು. ಈ ಬೆಳೆ ನಾನೀಗ 11 ವರ್ಷ ಬೆಳೆಯಕತ್ತಿನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದ ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಬಾಳೆ ನಿನಗಿದು ಆಕತ್ತಿ ಲಾಭದಾಯಕ ಅನಿಸುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಆದ್ರೂ ನನಗೆ ಇಲಾಖೆಯವರು, ತೋಟಗಾರಿಕಾ ಇಲಾಖೆಯವರು ಬಂದು ನನಗೆ ಸಲಹೆ ಮೇರೆಗೆ ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭಾಲಿಕ ನಮ್ಗೆ ಕೇಳ್ರಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯಕ್ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡಕ್ಕೆ ಹಣ್ಣು. ಆದ್ರೆ ಇವತ್ತಿನ ತರ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಸಿಲ್ಲ. ಆದ್ರೂ ನನಗೆ ಚಲೋ ಇಳುವರಿ ಬಂದೈತಿ, ನನಗೆ ಬಹಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸಿತ್ತು ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತಿ ನನಗಿದು. ಇದು ನನ್ನ ನೋಡಿದ್ರೆ ಇನ್ನು ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜು ಬಾಜು ಎಲ್ಲ ಈಗ ನನಗೆ ಬ್ಯಾಡಂದ್ ರೈತರು. ಹೀಗಾಗಿ ನನಗಿದು ಸ್ವಲ್ಪ ಇಳುವರಿ ಚಲೋ ಬರೋದ್ರಿಂದ ಯಾವ ಬೆಳೆಗೂ ಇದನ್ನ ನಾನು ಹೋಲಿಕೆ ಮಾಡಿದ್ರೆ ಚಲೋ ಬಹಳ ಅನಿಸೈತಿ ಇದು ತಾಳೆ ಬೆಳೆ. ಆದ್ರ ಇಲಾಖೆಯವರು ಕಂಪನಿಯವರು ಬಹಳ 15 ಸ್ಕೊಂಬೆ ಅಂತ ಬಂದು ನಮ್ಗೆ ಇದನ್ನ ಸಲಹೆ ಕೊಡ್ತಾರ. ನೀರು ಗೊಬ್ಬರದ್ದು ಬಹಳ ಚಂದ ಮೇಂಟೈನ್ ಮಾಡೋದ್ರಿಂದ ಇದು ನನಗೆ ಇಳುವರಿ ಚಲೋ ಅನಿಸೈತಿ, ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲಾ ರೈತರು ಇದನ್ನ ಬೆಳೆಯಕ್ಕೆ ಏನು ಅಡ್ಡಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ತಾಳೆ ಬೆಳೆ ಬಗ್ಗೆ ನಾವು

ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದೀಗ ಮಲ್ಲಸ್ವಾಮಿ ಕಲಘಟಗಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಬಾಳ ಭಜಿತ ತಿಳ್ಕೊ ಮುಂದ ಬಾಳ ಭಜಿತ ತಿಳ್ಕೊ ಹರ ತಿಳಿದ ನೋಡಿದರೆ ಏನಿಲ್ಲ